ಕಾರ್ಯಕ್ರಮದಲ್ಲಿ ರೇಷ್ಮೆ ಬೆಳೆ ಕುರಿತು ಬಳ್ಳಾರಿಯ ಹಗರಿ ಕೃಷಿ ವಿಜ್ಞಾನಿಯಾದ ಕ್ಷೇತ್ರ ಅಧ್ಯಕ್ಷರಾದ ಡಾಕ್ಟರ್ ರವಿಕುಮಾರ್ ಎ ಅವರೊಂದಿಗೆ ಸಂದರ್ಶನವಿದೆ. ತದನಂತರ ರೈತರಿಗೆ ಸಲಹೆಯಲ್ಲಿ ಶಿಶುವಿನ ಆಹಾರ ಪೋಷಣೆ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಡಾಕ್ಟರ್ ಶಿಲ್ಪಾ ಅವರು. ತದನಂತರ ಕೆಲವು ಕೃಷಿ ಗೀತೆಗಳು. ಇದೀಗ ಕೇಳಿ ರೇಷ್ಮೆ ಬೆಳೆ ಕುರಿತು ಬಳ್ಳಾರಿಯ ಹಗರಿ ಕೃಷಿ ವಿಜ್ಞಾನಿಯಾದ ಕ್ಷೇತ್ರ ಅಧ್ಯಕ್ಷರಾದ ಡಾಕ್ಟರ್ ರವಿಕುಮಾರ್ ಎ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಹಾಗೂ ಕೊಪ್ಪಳ ಜಿಲ್ಲೆಗಳಲ್ಲಿ ಮತ್ತು ವಿಶೇಷವಾಗಿ ಈ ಭಾಗದಲ್ಲಿ ರೇಷ್ಮೆ ಬೆಳೆಯ ಸ್ಥಿತಿಗತಿ ಹಾಗೂ ಇಲ್ಲಿನ ಮಣ್ಣಿನ ರಚನೆ ಹಾಗೂ ವಾತಾವರಣ ರೇಷ್ಮೆ ಬೆಳೆಗೆ ಎಷ್ಟು ಸೂಕ್ತವಾದದ್ದು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಿಮ್ಮೆಲ್ರಿಗೂ ತಿಳಿಸ್ಕೊಡ್ಲಿಕ್ಕೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಬಳ್ಳಾರಿಯ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು. ವಿಶೇಷವಾಗಿ ರೇಷ್ಮೆಯ ಈ ವಿಭಾಗದಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿರುವಂಥ ವಿಜ್ಞಾನಿಗಳಾದ ಡಾಕ್ಟರ್ ರವಿಕುಮಾರ್ ಎ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ರವಿಕುಮಾರ್ ಎ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್. ಡಾಕ್ಟ್ರೇ, ನಮ್ಮ ರೈತರು ಪುರಾತನ ಕಾಲದಿಂದಲೂ ಕೂಡ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಬೆಳೆ ವೈವಿಧ್ಯತೆಯನ್ನು ಕೈಗೊಂಡು ಜೊತೆಗೆ ಆಧುನಿಕ ಬೇಸಾಯ ಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಇನ್ನು ವಾಣಿಜ್ಯ ಬೆಳೆಗಳನ್ನು ಈ ಹಿಂದಿನ ಕಾಲಕ್ಕಿಂತ ಈಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ವಾಣಿಜ್ಯ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದಾರೆ. ಇನ್ನು ವಿಶೇಷವಾಗಿ ಹೇಳೋದಾದರೆ ಈ ರೇಷ್ಮೆ ಬೆಳೆ, ಒಂದು ಕಾಲಕ್ಕೆ ಚನ್ನಪಟ್ಟಣ ಆ ಕಡೆಲ್ಲ ಈ ರೇಷ್ಮೆ ಬೆಳೆಗೆ ಸೂಕ್ತವಾದ ವಾತಾವರಣ ಮತ್ತು ಅಲ್ಲಿ ರೈತರು ಅಲ್ಲಿನ ವಾತಾವರಣ ಎಲ್ಲದಕ್ಕೂ ಕೂಡ ಸಂಪೂರ್ಣವಾಗಿ ಅನುಕೂಲವಾದದ್ದು ಅಂತೇಳಿ ನಂಬಿದ್ರು. ಆದರೆ ನಮ್ಮ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಈ ರೇಷ್ಮೆ ಬೆಳೆಯನ್ನು ಬೆಳಿಬಹುದು ಅನ್ನುವಂಥ ಒಂದಷ್ಟು ಅಧ್ಯಯನ ಮತ್ತು ವಿಶೇಷವಾಗಿ ಬಳ್ಳಾರಿ ಕೊಪ್ಪಳ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ರೇಷ್ಮೆ ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯತೆ ಮತ್ತು ಬಾಧ್ಯತೆ ಹಾಗೂ ಇಲ್ಲಿನ ವಾತಾವರಣ ಮತ್ತು ಮಣ್ಣಿನ ರಚನೆ ಈ ರೇಷ್ಮೆ ಬೆಳೆಗೆ ಎಷ್ಟು ಪೂರಕ ಮತ್ತು ಹೇಗೆಲ್ಲ ರೈತ ಬಾಂಧವರು ಯಾವ್ಯಾವ ತಳಿಗಳನ್ನು ಬೆಳೀತಾ ಇದ್ದಾರೆ, ಹೇಗೆ ಇಲ್ಲಿನ ಸ್ಥಿತಿಗತಿ ಅನ್ನೋದ್ರ ಬಗ್ಗೆ ನಮ್ಮ ಉಳಿದಂಥ ಎಲ್ಲ ರೈತ ಬಾಂಧವರಿಗೆ ತಾವು ಮನವರಿಕೆ ಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಡಾಕ್ಟ್ರೆ. ಖಂಡಿತವಾಗ್ಲಿ ಸರ್, ತಾವು ಹೇಳಿದ ಹಾಗೆ ರೇಷ್ಮೆ ಒಂದು ಪುರಾತನ ಕಾಲದಿಂದನೂ ಕೂಡ ಒಂದು ಕೃಷಿಯನ್ನು ಮಾಡ್ತಾಯಿದ್ರು. ಸೊ ಇದು ರೇಷ್ಮೆ ಕೃಷಿ ಅಂದರೆ ಕೃಷಿಯೊಳಗೆ ಒಂದು ಉಪಕಸಬು ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ. ಈ ಉತ್ತರ ಕರ್ನಾಟಕ ಜಿಲ್ಲೆಯನ್ನು ನೋಡಿದ್ರೆ ಎಲ್ಲ ಜಿಲ್ಲೆಗಳಲ್ಲೂ ರೇಷ್ಮೆ ಕೃಷಿ ಇದೆ. ಸಾಮಾನ್ಯವಾಗಿ ಗುಲ್ಬರ್ಗಾದಲ್ಲಿ ಅತಿ ಹೆಚ್ಚಾಗಿದೆ. ನಾವು ಇದನ್ನು ಕಂಪೇರ್ ಮಾಡಿದ್ರೆ ಗುಲ್ಬರ್ಗ ಬಿಟ್ಟ ಮೇಲೆ ಬಳ್ಳಾರಿ ಮತ್ತು ಕೊಪ್ಪಳ. ಬಳ್ಳಾರಿಯಲ್ಲಿ ಬಂದಾಗ ನಾವು ಸಾಮಾನ್ಯವಾಗಿ ಕೂಡ್ಲಿಗಿ ಮತ್ತು ಅಡಗ್ಲಿಲಿ ಭಾಳಷ್ಟು ರೇಷ್ಮೆ ಕೃಷಿ ಇದೆ. ಯಾಕೆಂದರೆ ಯಾಕೆ ಹೋಗಿದ್ದಾರೆ ರೇಷ್ಮೆ ಕೃಷಿ ಅಂದರೆ ಮಳೆಗಾಲದಲ್ಲಿ ಕನಿಷ್ಠ 3-4 ಬೆಳೆನ ತೆಗೆದುಕೊಳ್ಬೋದು. ಒಂದು ನಾವು ಮಳೆ ಬರಲಿಲ್ಲ ಅಂದ್ರೂ ಕೂಡ ಇರೋವಂಥ ನೀರನ್ನ ಉಪಯೋಗಿಸ್ಕೊಂಡು 3-4 ಬೆಳೆ ತೆಗಿಬೋದು. ಆ ಜೊತೆಗೆ ಈ ಅಡಗ್ಲಿಲಿ ಕೂಡ ಸಾಕಷ್ಟು ಒಂದು ರೇಷ್ಮೆ ಕೃಷಿನ ನಾವು ನೋಡ್ಬೋದು. ಈ ಎರಡೂ ಉದ್ದೇಶದಿಂದ ರೇಷ್ಮೆ ಕೃಷಿಗೆ ಈಗೆಲ್ಲ ರೈತರುಗಳು ಬರ್ತಾ ಇದ್ದಾರೆ. ರೈತರಿಗೆ ಇನ್ನೊಂದು ಮನವರಿಕೆ ಏನಪ್ಪ ಅಂದರೆ ಈ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ್ಲಿಗಿ ಇರ್ಬೋದು, ಕೊಪ್ಪಳ ಇರ್ಬೋದು, ಜೊತೆಗೆ ಈ ಒಂದು ಬಳ್ಳಾರಿ ತಾಲೂಕಿನಲ್ಲಿರುವಂತಹ ಸಿರುಗುಪ್ಪ, ಆ ಏರಿಯಾದಲ್ಲಿ ಈಗ ರೇಷ್ಮೆ ಕೃಷಿಗೆ ರೈತರುಗಳು ಮುಂದಾಗ್ತಾ ಇದ್ದಾರೆ. ಕಾರಣ ನಾವು 1 ಎಕರೆನ ನಾವು ರೇಷ್ಮೆ ಕೃಷಿ ಮಾಡಿದ್ರೆ ಸುಮಾರು 1.5-2 ಲಕ್ಷದವರೆಗೂ ನಾವು ಅಧಿಕ ಲಾಭನ ತೆಗೆದುಕೊಳ್ಬೋದು. ಹೇಗಪ್ಪ ಅಂದರೆ ಅದು ನಾವು 1 ಎಕರೆ ರೇಷ್ಮೆ ಕೃಷಿ ಮಾಡಿದ್ರೆ ನಾವು ಸುಮಾರು 4-5 ಬೆಳೆ ತೆಗಿಬೋದು ಒಂದು ವರ್ಷಕ್ಕೆ. 1 ಎಕರೆಯಲ್ಲಿ ನಾವು ಸುಮಾರು 750-300 ಮೊಟ್ಟೆ ನಾವು ಮೇಯಿಸಿದ್ರೂ ಕೂಡ ರೈತನಿಗೆ ಅಧಿಕ ಲಾಭನೇ. ಜೊತೆಗೆ ಇದರೊಳಗೆ ಕೃಷಿ ಕಾರ್ಮಿಕರ ಒಂದು ಅಭಾವವನ್ನು ಕೂಡ ಕಡಿಮೆ ಆಗ್ತದೆ. ಒಬ್ಬ ಒಂದು ಸಣ್ಣ ರೈತ ಅಂದರೆ ಒಂದು ಗಂಡ ಹೆಂಡತಿ ಮಕ್ಕಳಿದ್ರೆ 1 ಎಕರೆನ ನಾವು ಮೇಂಟೈನ್ ಮಾಡ್ಬೋದು. ಅದರಿಂದ ಈ ಒಂದು ರೇಷ್ಮೆ ಕೃಷಿ ಅತಿ ಹೆಚ್ಚಾಗಿ ನಾವು ಕಂಡುಬರ್ತಿದೆ. ಈ ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಸಾಮಾನ್ಯವಾಗಿ ಇಲ್ಲಿ V1 ತಳಿ ಮತ್ತು G2 ಅಂತ ಒಂದು ಹಿಪ್ಪು ನೆರಳೆ ತಳಿ ಇದೆ. ರೇಷ್ಮೆ ಸೊಪ್ಪು ಉತ್ಪಾದನೆ ಮಾಡುವಂಥ ತಳಿಗಳು ಇದು ಸಾಮಾನ್ಯವಾಗಿ ಈ ಕಡೆ ಒಂದು ಉತ್ಪಾದನೆ ಮಾಡ್ತಿದ್ದಾರೆ. ಯಾಕಪ್ಪ ಅಂದರೆ ಈ ಒಂದು ಎರಡು ತಳಿಗಳು ಈ ಒಂದು ಭಾಗಕ್ಕೆ ಈ ಒಂದು ವಾತಾವರಣಕ್ಕೆ ಹೊಂದಿಕೊಂಡು ಅಧಿಕ ಇಳುವರಿ ಕೊಡುವಂತಹ ತಳಿಗಳು. ಇದರಿಂದಾಗಿ ಇಲ್ಲಿ ಕೊಪ್ಪಳದಲ್ಲಿ G1, G2, V1 ರೇಷ್ಮೆ ಸೊಪ್ಪನ್ನು ಇಲ್ಲಿ ಬೆಳೀತಾ ಇದ್ದಾರೆ. ಎರಡನೇ ಪಾಯಿಂಟ್ ಬಂದರೆ ಈ ಒಂದು ವಾತಾವರಣಕ್ಕೆ ಮಣ್ಣಿನ ಆಕಾರಕ್ಕೆ ಮತ್ತು ಮಣ್ಣಿನ ಒಂದು ರಚನೆಗೆ ಸೂಕ್ತವಾಗಿ ಈ ಒಂದು ಬೆಳೆನ ಬೆಳಿಬೋದು. ವಿಶೇಷವಾಗಿ ಒಂದು ರೇಷ್ಮೆ ಬೆಳೆಗಾರರು ನಾನು ರೇಷ್ಮೆ ಮಾಡ್ತೀನಿ ಅಂತ ಬರೋಂಥ ಒಬ್ಬ ರೈತನಿಗೆ ಹೇಳೋದಾನೆ ಅಂದರೆ ಸಾಮಾನ್ಯವಾಗಿ ತಮ್ಮ ಗಮನಕ್ಕಿರಲಿ ಮೆಣಸಿನಕಾಯಿ ಬೆಳೆಯುವಂತಹ ತೋಟ, ಹತ್ತಿ ಬೆಳೆಯುವಂಥ ತೋಟ, ದಯಮಾಡಿ ಯಾರು ಆ ಒಂದು ಭೂಮಿಗೆ ರೇಷ್ಮೆ ಕೃಷಿನ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅಲ್ಲಿ ಅತಿ ಹೆಚ್ಚಾಗಿ ರೇಷ್ಮೆ ಔಷಧಿನ ಹೊಡೆದ್ರಿಂದ ಏನಾಗ್ತದೆ, ರೇಷ್ಮೆ ಬೆಳೆ ಹಾಳಾಗೋಗ್ತದೆ, ಹುಳುಗಳು ಸಹಾಯ ಒಂದು ಸಂಭವವಿದೆ. ಅದಕ್ಕೋಸ್ಕರ ಆ ಒಂದು ರೈತರು ಬಿಟ್ಟು ಬೇರೆ ಯಾವುದೇ ಕೆಂಪು ಮಣ್ಣಾಗಿರ್ಬೋದು, ಕಪ್ಪು ಭೂಮಿಗಾಗಿರ್ಬೋದು, ಎಲ್ಲ ಮಣ್ಣಿಗೂ ಕೂಡ ಸೂಕ್ತ. ಜೊತೆಗೆ ಯಾಕೆ ಇಲ್ಲಿ ರೇಷ್ಮೆ ಕೃಷಿ ಉತ್ತರ ಕರ್ನಾಟಕ ಭಾಗ ಪ್ರಚಲಿತ ಆಗ್ತಾ ಇದೆ, ಅಲ್ಲಿ ಯಾಕೆ ಅತಿಯಾಗಿ ನಮಗೆ ಇದು ಬರ್ತಾ ಇದೆ ಅಂದರೆ, ಸಾಮಾನ್ಯವಾಗಿ ತಮ್ಗೆ ಗೊತ್ತಿದೆ ಅತಿ ಹೆಚ್ಚಾಗಿ ರೇಷ್ಮೆ ಕೃಷಿ ಮಾಡುವಂತಹ ಜಿಲ್ಲೆಗಳು ಇದ್ದಿದ್ದು ಚಿಕ್ಕಬಳ್ಳಾಪುರ, ಸಿಡ್ಲಘಟ್ಟ, ಕೋಲಾರ, ರಾಮನಗರ. ಏನಾಗ್ತಾ ಇದೆ, ರಾಮನಗರ ಆ ಭಾಗದಲ್ಲಿ, ಕೋಲಾರ ಭಾಗದಲ್ಲಿ 1300 ಅಡಿ ಹೋದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ಹಾಗಾಗಿ 1,000 ಹೆಕ್ಟೇರ್ಗಳನ್ನಷ್ಟನ್ನು ಅಲ್ಲಿ ರೇಷ್ಮೆ ಕೃಷಿನೇ ತೆಗೆದು, ರೇಷ್ಮೆ ಕೃಷಿ ಕಡಿಮೆ ಆಗಿದೆ ಅಲ್ಲಿ. ಹಾಗಾಗಿ ಅಲ್ಲಿ ಗೂಡಿನ ಉತ್ಪಾದನೆ ಕಡಿಮೆ ಆಗಿದೆ, ಅಲ್ಲಿನ ವಾತಾವರಣಕ್ಕೆ ಅಲ್ಲಿ ಊಜಿ ಕಾಟ ಜಾಸ್ತಿ ಇದೆ. ರೇಷ್ಮೆ ಹುಳುಗಳಿಗೆ ಮುಖ್ಯವಾದ ಕೀಟ ಅಂದರೆ ಊಜಿ ನೋಡಂತಿದೆ, ಅದು 30-35% ಗೂಡನ್ನು ನಾಶ ಮಾಡೋದು, ಇಳುವರಿ ಕಡಿಮೆ ಆಗಿರೋದ್ರಿಂದ ಅಲ್ಲಿ ಕ್ರಮೇಣವಾಗಿ ಆ ಒಂದು ರೇಷ್ಮೆ ಕೃಷಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಈ ವಾತಾವರಣಕ್ಕೆ ಅನುಗುಣವಾಗಿ ಇಲ್ಲಿ ಸಂಶೋಧನೆ ಆಗಿ ಇಲ್ಲಿ ಏನಾಗ್ತಾ ಇದೆ, ಉತ್ತರ ಕರ್ನಾಟಕ ಭಾಗಕ್ಕೆ ಸೂಕ್ತ ಇದೆ ಅನ್ನೋ ಒಂದು ಇದರಿಂದ ಈಗ ಉತ್ತರ ಕರ್ನಾಟಕದಲ್ಲಿ ಪ್ರಾರಂಭವಾಗಿದೆ. ಸಾಮಾನ್ಯವಾಗಿ ರಾಮನಗರ ಮಾರುಕಟ್ಟೆಗೆ ಏನಾದರೂ ಉತ್ತರ ಕರ್ನಾಟಕದಲ್ಲಿ ಬೆಳೆದಂತಹ ಕೊಪ್ಪಳ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು, ರೇಷ್ಮೆ ಗೂಡು ತಗೊಂಡೋದ್ರೆ ಅತಿ ಹೆಚ್ಚು ಬೇಡಿಕೆ ಇರೋದು ಮತ್ತು ಪ್ರೈಸ್ ಸಿಗುವಂಥ ಒಂದು ಸಾಧ್ಯತೆಗಳು ಸಾಕಷ್ಟು ರೈತರುಗಳು ನಮಗೆ ಹೇಳಿದ್ದಾರೆ. ಜೊತೆ ಇಲ್ಲಿ ಬೇರೆ ಜಿಲ್ಲೆಯಿಂದ ಬಂದಂಥ ಗೂಡುಗೂ ನಮ್ಮ ಉತ್ತರ ಕರ್ನಾಟಕದಿಂದ ಬಂದಂಥ ಗೂಡನ್ನು ನಾವು ಕಂಪೇರ್ ಮಾಡಿದಾಗ 50-60 ರೂಪಾಯಿ ಪ್ರತಿ ಕೆ ಜಿಗೆ ಜಾಸ್ತಿನ ಕೊಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇಲ್ಲಿನ ವಾತಾವರಣ ಅನುಗುಣ ಚೆನ್ನಾಗಿದೆ, ಇಲ್ಲಿ ರೇಷ್ಮೆ ಹುಳುಗಳಿಗೆ ಬರುವಂತಹ ಕೀಟ ಏನು ಊಜಿ ನೊಣದ ಕಾಟ ಇಲ್ಲ, ಇಲ್ಲಿ ಈ ಬಿಸಿಲಿನ ತಾಪಕ್ಕೆ ಅವೆಲ್ಲ ಕೂಡ ಇಲ್ಲಿ ಒಂದು ಉತ್ತಮವಾದ ಗುಣಮಟ್ಟದ ಗೂಡು ಬರೋ ಒಂದು ಚೆನ್ನಾಗಿ ವಾತಾವರಣ ಹೊಂದಿದೆ. ಜೊತೆಗೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಸರಾಸರಿ ರೇಷ್ಮೆ ಗೂಡು ಉತ್ಪಾದನೆ ಕರ್ನಾಟಕದಲ್ಲಿ 55-60 ಕೆಜಿ 100 ಮಟ್ಟೆಗಿದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ 70-80 ಕೆಜಿ 100 ಮಟ್ಟೆಗೆ ತೆಗಿತಾ ಇದ್ದಾರೆ ರೈತರೇ. ನಾವು 300 ಮಟ್ಟೆ, 750-300 ಮಟ್ಟೆ ಪ್ರತಿ ಎಕರೆಗೆ ನಾವು ಬೆಳಿಬೋದು. 700-300 ಮಟ್ಟೆ ಅಂದರೆ ಸರಾಸರಿ ನಾವು 60 ಕೆಜಿನೂ ಕೂಡ ತೆಗೆದ್ರೆ ನಾವು ಅಲ್ಲಿಗೆ ಸುಮಾರು 150-160 ಕೆಜಿ ಒಂದು ಬೆಳೆಗೆ ತೆಗಿತಾ ಇದ್ದೀವಿ. ಪ್ರಸ್ತುತವಾಗಿ ನಿನ್ನೆ ಒಂದು ಮಾರುಕಟ್ಟೆ ಪ್ರೈಸನ್ನು ನೋಡಿದಾಗ ನಾವು 250-300 ರೂಪಾಯಿ ಇದೆ. 300 ರೂಪಾಯಿ ಅಂದರೆ ಸಾಮಾನ್ಯವಾಗಿ ಪ್ರತಿ ತಿಂಗಳು ನಾವು ಸುಮಾರು 70-80 ಸಾವಿರ ಒಂದು ಎಕರೆಯಿಂದ ತೆಗಿಬೋದು. ಇದಕ್ಕೆ ಮುಖ್ಯವಾಗಿ ನೀರು, ವಾತಾವರಣ ಚೆನ್ನಾಗಿರಬೇಕು, ಸುತ್ತಮುತ್ತಲು ಯಾವುದೇ ಥರದ ಒಂದು ಔಷಧಿ ಸಿಂಪಡಣೆ ಮಾಡ್ದಂಗೆ ನೋಡ್ಕೊಂಬಿಟ್ರೆ ಪ್ರತಿ ತಿಂಗಳು ನಾವು ಒಳ್ಳೆಯ ಒಂದು ಏನಂತೀರಿ ನಮ್ಮ ಹೈಸ್ಕೂಲ್ ಟೀಚರು ಏನು ಸ್ಯಾಲ್ರಿ ಇದೆ 2ರಷ್ಟು ಕೂಡ ತೆಗೆದು ಸಾಧ್ಯತೆ ಇದೆ ಒಂದು. ಆಮೇಲೆ ಮತ್ತು ಇದಾದ ನಂತರ ಈ ರೇಷ್ಮೆ ಗೂಡು ಇರ್ಬೋದು, ರೇಷ್ಮೆ ಗೂಡಿನ ಗಾತ್ರನೂ ಕೂಡ ಇಲ್ಲಿ ಚೆನ್ನಾಗಿ ಬರ್ತಾ ಇದೆ. ಯಾಕಂದರೆ ಇಲ್ಲಿ ನಾವು ಮಣ್ಣಿಗೆ ಈ ಒಂದು ಕಪ್ಪು ಭೂಮಿ ಭಾಳ ಚೆನ್ನಾಗಿ ಅತಿಯಾಗಿ ಒಂದು ಪೋಷಕಾಂಶಗಳಿರೋದ್ರಿಂದ ಅತಿ ಹೊಂದ್ಕೊಂಡು ಹೋಗಿ ಉತ್ತಮವಾದ ಗುಣಮಟ್ಟದ ಅತಿ ಹೆಚ್ಚು ರೇಷ್ಮೆ ನೂಲನ್ನು ಕೊಡುವಂತಹ ಗೂಡನ್ನು ಉತ್ಪಾದನೆ ನಾವು ಇಲ್ಲಿ ಮಾಡಬಹುದಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಸಣ್ಣ ರೈತರು, ಅತಿ ಸಣ್ಣ ರೈತರು ಏನು 1 ಎಕರೆ ಇದ್ದಾರೆ, 2 ಎಕರೆ ಇದೆ, ಕೊನೆಗೆ 1-2 ಅದ ನೀರು ಕೊಡ್ಬೋದು, ನೀರು ಸಿಗ್ತದೆ, ಒಂದು ಬೆಳೆಗೆ ನೀರು ಸಿಗುತ್ತೆ ಅನ್ನೋಂಥ ರೈತರುಗಳು ದಯಮಾಡಿ ಈ ರೇಷ್ಮೆ ಕೃಷಿ ಮಾಡಿ ಕೇವಲ 21 ದಿನಗಳಲ್ಲಿ ದುಡ್ಡನ್ನು ನಾವು ಸಂಪಾದನೆ ತಗೊಬೋದು. ಕೇವಲ 21 ದಿವಸ ರೇಷ್ಮೆ ಕೃಷಿ ಮಾಡಿದ್ರೆ ಸಾಕು. ಏಕೆಂದರೆ ಅದು ಹುಳನೂ ಕೂಡ ಚಾಕಿ ಹುಳುಗಳು ಬರ್ತಾ ಇದೆ, ಕೂಡ್ಲಿಗೆ ಕೊಪ್ಪಳ ಕಡೆ ಸಾಕಷ್ಟು ಚಾಕಿ ಸೆಂಟ್ರುಗಳಾಗಿದ್ದಾವೆ. ನಾವು ಚಾಕಿಗಳನ್ನು ತಂದು ಕೇವಲ 21 ದಿವಸ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಪೋಷಣೆ ಮಾಡಿಬಿಡ್ತು ಅಂದರೆ ನಮಗೆ ಒಳ್ಳೆಯ ಒಂದು ಇಳುವರಿನೂ ಬರ್ತದೆ, 22ನೇ ದಿನಕ್ಕೆ ನಾವು ಉತ್ತಮವಾದ ಒಂದು ಇನ್ಕಮ್ ಅಂದರೆ ಏನಪ್ಪ ಅಂದರೆ ಲಾಭನ ನಾವು ನೋಡ್ಬೋದಾಗಿದೆ. ಹಾಗಾಗಿ ಈ ಭಾಗದಲ್ಲಿ ನಾನು ಹೇಳ್ದಂಗೆ ಕೇವಲ ಚಿಲ್ಲಿ ಮತ್ತು ಹತ್ತಿರುವಂತಹ ತೋಟಗಳನ್ನು ಹೊರತುಪಡಿಸಿ ಮತ್ತು ಗದ್ದೆ ಮಾಡಿರುವಂಥ ತೋಟಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ಭಾಗದಲ್ಲೂ ರೇಷ್ಮೆ ಕೃಷಿಗೆ ಉತ್ತಮವಾದ ಸೂಕ್ತವಾದ ವಾತಾವರಣ ಇದೆ ಅಂತ ಈ ಮೂಲಕ ಎಲ್ಲ ರೈತ ಬಂಧುವರಿಗೂ ಕೂಡ ನಾನು ಹೇಳಬಯಸ್ತೀನಿ. ಡಾಕ್ಟರ್ ಹೇಳ್ತಾಯಿದ್ರಿ ಸಂಪೂರ್ಣವಾಗಿ ಬಳ್ಳಾರಿ ಮತ್ತು ಕೊಪ್ಪಳ ಈ ಭಾಗದ ಮಣ್ಣಿನ ರಚನೆ ಹಾಗೂ ಇಲ್ಲಿನ ಉಷ್ಣವಲಯದ ಹವಾಗುಣ ಸಂಪೂರ್ಣವಾಗಿ ರೇಷ್ಮೆ ಬೆಳೆಗೆ ಪೂರಕವಾದಂಥ ಒಂದು ವಾತಾವರಣ ಅಂಥೇಳಿ. ಆದಾಗ್ಯೂ ಕೂಡ ಯಾಕೆ ನಮ್ಮ ರೈತ ಬಾಂಧವರು ಇಲ್ಲಿ ಹೆಚ್ಚಾನು ಹೆಚ್ಚು ಹೊಸಪೇಟೆ ಈ ಭಾಗದಲ್ಲೆಲ್ಲ ನೋಡಿದ್ರೆ ಈ ಕಬ್ಬು, ಭತ್ತ, ಬಾಳೆ ಇಂಥದ್ರ ಕಡೆ ಮಾರು ಹೋಗ್ತಾರೆ, ಇನ್ನು ಕೊಪ್ಪಳ ಈ ಕಡೆ ಇತ್ತಿತ್ತಲಾಗಿ ಈ ಬೇರೆ ಬೇರೆ ಬೀಜ ಸಂಸ್ಕರಣೆ ಘಟಕಗಳನ್ನು, ಬೀಜ ಉತ್ಪಾದನೆಯನ್ನು ಮಾಡುವಂಥದ್ದು ಮತ್ತು ಬೇರೆ ಬೇರೆ ಈ ಹಣ್ಣಿನ ಬೆಳೆಗಳನ್ನು ಬೆಳೆಯುವಂಥದ್ದು ಈ ಕಡೆ ಎಲ್ಲ ಒಂದು ಹೊಸದಾದಂಥ ವಿನೂತನ ಶೈಲಿಯ ಒಂದು ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಆದಾಗ್ಯೂ ಏನು ತಾವು ಹೇಳ್ದಂಗೆ ಹೆಸರುಘಟ್ಟ ರಾಮನಗರ ಆ ಕಡೆ ಬೆಳೆದಷ್ಟು ಈ ಕಡೆ ಯಾಕೆ ನಮ್ಮ ರೈತ ಬಾಂಧವರು ಈ ರೇಷ್ಮೆ ಬೆಳೆಯನ್ನು ಬೆಳೀಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅಥವಾ ಮುಂದೆ ಬರ್ತಾ ಇಲ್ಲ ಅಂತ ಏನು ಕಾರಣ ಇರಬಹುದು? ಒಳ್ಳೆಯ ಒಂದು ಪ್ರಶ್ನೆನೆ ಕೇಳಿದ್ರಿ ನೀವು. ಇಲ್ಲಿ ಯಾಕೆ ಬರ್ತಾ ಇಲ್ಲ ಅಂದರೆ, ಏನು ನಾನು ತಮಗೆ ಹೇಳ್ದಂಗೆ ಚಾಕಿ ಹುಳು ತಂದು 21 ದಿವಸ ಏನು ನಾವು ಪೋಷಣೆ ಮಾಡಬೇಕಲ್ಲ, ಆ ಒಂದು ಹಂತದಲ್ಲಿ ನಾವು ಯಾವುದೇ ಒಂದು ಲೇಬರ್ ಮೇಲೆ ಕೃಷಿ ಕಾರ್ಮಿಕರ ಮೇಲೆ ಡಿಪೆಂಡ್ ಆಗಿ ಮಾಡೋಂಥ ಒಂದು ಬೆಳೆ ಅಲ್ಲ. ಬೇರೆ ಬೆಳೆಗಳು ಎಕ್ಸಾಂಪಲ್ ಕಬ್ಬು ಆಗಿರ್ಬೋದು, ಬಾಳೆ ಆಗಿರ್ಬೋದು, ಕೃಷಿ ಕಾರ್ಮಿಕ ಹೋಗಿ ನೀರು ಬಿಟ್ಬಿಡ್ತಾನೆ, ನೀರು ಬಿಟ್ಟರೆ ಅದೇನಂಥ ಸಮಸ್ಯೆ ಆಗಲ್ಲ. ಇದಕ್ಕಾದರೆ ಯಾರು ಮುತುವರ್ಜಿ ಮಾಡಿ 21 ದಿವಸದಲ್ಲಿ ಅಲ್ಲೇ ನಿಂತು ರೇಷ್ಮೆ ಕೃಷಿ ಮಾಡ್ತೀನಿ ಅಂದ್ರಿಗೆ ಮಾತ್ರ ಇದು ಸೂಕ್ತ. ಹಾಗಾಗಿ ಏನು ಮಾಡ್ತಾರೆ, ನಾವು ಅಲ್ಲೇ ನಿಂತ್ಕೊಬೇಕು, ಲೇಬರ್ ಜಾಸ್ತಿ. ಇನ್ನೊಂದು, ಮೊದಲು ಏನಾಗ್ತಾ ಇತ್ತು ತಾವು ಹೇಳ್ದಂಗೆ, ರೇಷ್ಮೆ ಕೃಷಿ ಅಂದರೆ ಕೃಷಿ ಕಾರ್ಮಿಕರ ಒಂದು ಜಾಸ್ತಿ ಬೇಕು ಅಂತ ಇತ್ತು. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ತಮಗೂ ಗೊತ್ತಿದೆ, ತಟ್ಟೆಗಳಲ್ಲಿ ಹುಳ ಮೇಯಿಸ್ತಿದ್ರು, ತಟ್ಟೆಗಳಲ್ಲಿ ಹುಳ ಮೇಯಿಸಿ ಎಲೆ ಎಲೆಯನ್ನು ಕಿತ್ಕೊಂಬಂದು ಹಾಕ್ತಾಯಿದ್ರು. ಅದಕ್ಕೆ ಲೇಬರ್ಗಳು ಜಾಸ್ತಿ, ಜೊತೆಗೆ ಚಂದಕ್ಕಿಗೆ ಹುಳನ ಬಿಟ್ಟು ಗೂಡನ್ನ ಬಿಡಿಸ್ಬೇಕಾದ್ರೆ ಏನು ಮಾಡಿದ್ರು ಒಂದೊಂದೇ ಹುಳನ ಬಿಡಬೇಕಾಗಿತ್ತು, ಹಣ್ಣಾದಂಗೆ ಹುಳ ಬಿಡಬೇಕಾಗಿತ್ತು. ಅವಾಗ ಏನಾಗ್ತಾಯಿದ್ದು, ಲೇಬರ್ಗಳ ಒಂದು ಅಂದರೆ ಕೃಷಿ ಕಾರ್ಮಿಕರ ಒಂದು ಹೆಚ್ಚಾಗಬೇಕಾಗಿರೋದ್ರಿಂದ ಅದು ಅಭಾವ ಜಾಸ್ತಿ ಆಗ್ತಿದೆ ಅಂದ್ಬಿಟ್ಟು ಅದೇ ಒಂದು ರೈತರುಗಳು ಈಗಿನ ಜನ್ರೇಷನ್ ಅಂತ ಏನಂತೀವಿ, ಈಗಿನ ಒಂದು ಯುವಕರು ಏನು ಮಾಡ್ತಾಯಿದ್ರೆ ಜಾಸ್ತಿ ಖರ್ಚು ಬರ್ತದೆ, ಲೇಬರ್ಗಳು ಜಾಸ್ತಿ ಬೇಕಾಗ್ತಾರೆ, ಅಲ್ಲೇ ನಿಂತು ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ರೇಷ್ಮೆ ಕೃಷಿಗೆ ಯಾರು ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ ಒಂದನೇದು. ಎರಡನೇದು ಬಂದಾಗ, ಈಗ ಸಾಕಷ್ಟು ಆಧುನಿಕ ತಾಂತ್ರಿಕತೆಗಳು ಕೂಡ ರೇಷ್ಮೆ ಕೃಷಿಯಲ್ಲಿ ಬಂದಿದೆ. ತಮಗೆ ಗೊತ್ತಿದ್ದಂಗೆ ಈಗ ಮೊದಲು ತಟ್ಟೆಗಳನ್ನು ಮೇಯಿಸ್ತಿದ್ರು ಅಂತ ಹೇಳ್ತಿದ್ದೋ, ಈಗೇನಿಲ್ಲ, ಚಾಕಿ ಹುಳು ತಂದ ಒಂದು ಹಾಸಿಗೆ ಮೇಲೆ ಸ್ಟ್ಯಾಂಡ್ ಥರ ಮಾಡ್ತೀವಿ ನಾವು, ಹಾಸಿಗೆ ಮೇಲೆ ಹಾಕ್ಬಿಟ್ಟಂದರೆ ಒಂದು ಬೆಡ್ಡಿನ ಮೇಲೆ ಹಾಕಿದ್ರೆ ಕೊನೆಗೆ ನಾವು ಗೂಡು ಬಿಡ್ಸೋಕ್ಕಷ್ಟೇ ನಾವು ಉಪಯೋಗಿಸ್ತಿದ್ದೀವಿ. ನೇರವಾಗಿ ಬ್ರಾಂಚಸ್ಗಳು ಏನಂತಾರೆ ಕೊಂಬೆಗಳನ್ನ ರೇಷ್ಮೆ ಹಾಕ್ಬಿಡ್ತೀವಿ, ಅವು ತಿನ್ಕೊಂಡು ಜ್ವರಕ್ಕೆ ಹೋದಾಗ ಅದರ ಒಂದು ಏನೆಲ್ಲ ಕ್ರಮಗಳನ್ನ ಜರುಗಿಸ್ಬೇಕು ಮಾಡ್ಕೊಂಡು ಹೊರಟಿದ್ರೆ ಕೊನೆಯಲ್ಲಿ ಗೂಡು ಹಣ್ಣಾದಾಗ ಹಣ್ಣಿಗೆ ಬಂದಿದೆ ಅಂತ ಅನಿಸ್ದಾಗ ನಾವೇನು ಮಾಡ್ತೀವಿ, ಚಂದ್ರಿಕೆಗಳು ಅದ್ರ ಮೇಲೆ ಹೊಚ್ಚಿಬಿಡ್ತೀವಿ, ಯಾವ ಒಂದು ಸ್ಟ್ಯಾಂಡ್ ಮೇಲೆ ಹೊಚ್ಚಿಬಿಡ್ತೀವಿ. ಮೊದಲು ಹಣ್ಣಾದ ಹುಳುಗಳನ್ನ ತೆಗೆದು ಚಂದ್ರಿಕೆಗೆ ಬಿಡಬೇಕಾಗಿತ್ತು, ಈಗ ಪ್ಲಾಸ್ಟಿಕ್ ಚಂದ್ರಿಕೆ ಅಂತ ಬಂದಿದೆ, ಅದ್ರ ಮೇಲೆ ಬಿಟ್ಟು 5 ದಿನ ಆದಮೇಲೆ ಗೂಡನ್ನ ಬಿಡಿಸ್ತೀವಿ. ಗೂಡು ಬಿಡಿಸುವಂತಹ ಮಿಷಿನು ಕೂಡ ಬಂದಿದೆ. ಅಲ್ಲಿಗೆ ಸುಮಾರು 40-50% ಕಾರ್ಮಿಕರ ಒಂದು ಉಳಿತಾಯ ಆಗ್ತಾ ಇದೆ. ಖಂಡಿತಗಳು ಇದು ಮಾಡ್ಬೋದು. ಈ ಒಂದು ಹಳೆಯ ಪದ್ಧತಿಯ ಒಂದು ತಲೆಯಲ್ಲಿ ಇಟ್ಕೊಂಡು ನಮ್ಗೆ ರೇಷ್ಮೆ ಕೃಷಿ ಮಾಡೋಕ್ಕಾಗಲ್ಲ, ಅಲ್ಲೇ ಇರಬೇಕಾಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ರೇಷ್ಮೆ ಕೃಷಿಗೆ ಯಾರೂ ಈಗ ಆಸಕ್ತಿ ಇಲ್ಲ. ಒಂದು ಎರಡನೇ ಪಾಯಿಂಟ್ ಬಂದು, ಇಲ್ಲಿ ನಾವು ರೇಷ್ಮೆ ಕೃಷಿ ಮಾಡಿ ಗೂಡನ್ನು ತೆಗೆದ್ರೂ ಕೂಡ ಮಾರ್ಕೆಟಿನ ಒಂದು ವ್ಯವಸ್ಥೆ ಇಲ್ಲ. ಇಲ್ಲಿ ನಾವು ಎಷ್ಟೇ ಬೀದರಲ್ಲಿ ಮಾಡಿದ್ರು ಕೂಡ, ಗುಲ್ಬರ್ಗದಲ್ಲಿ ರೇಷ್ಮೆ ಕೃಷಿ ಮಾಡಿದ್ರು ಕೂಡ ರೇಷ್ಮೆ ಗೂಡು ಈಗಲೂ ಕೂಡ ರಾಮನಗರಕ್ಕೆ ಹೋಗಬೇಕು ಗೂಡು, ಸಿಡ್ಲಗಟ್ಟಿಗೆ ಹೋಗಬೇಕು, ಇಲ್ಲಾಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು. ಅದನ್ನು ಯೋಚನೆ ಮಾಡ್ತಾರೆ ಸಣ್ಣ ರೈತರುಗಳು. 1 ಎಕರೆ ಮಾಡ್ಕೊಂಡ್ರೆ ಹೆಂಗಪ್ಪ ತಗೊಂಡೋಗೋದು, ಅಲ್ಲಿ ಹೆಂಗೆ ಹೋಗಿ ಮಾರೋದು, ಅಲ್ಲಿ ಹೆಂಗಿದೆ ಮಾರ್ಕೆಟ್ ವ್ಯಾಲ್ಯೂ ಅನ್ನೋದೊಂದು ಅದೊಂದು ಇದೆ. ಎಲ್ಲ ಮಾರ್ಕೆಟ್ಗಳಲ್ಲೂ ಗೌರ್ಮೆಂಟ್ ಮಾರ್ಕೆಟ್ ಇರೋದ್ರಿಂದ ಉತ್ತಮವಾದ ಇದೆ. ಈ ಮಾರ್ಕೆಟ್ ಮಾಡಿದರೆ ಉತ್ತಮವಾದ ಬೆಲೆ ಸಿಕ್ಕಾಗ ತಕ್ಷಣವೇ ದುಡ್ಡು ಕೊಟ್ಟು ಅದು ಉತ್ತರ ಕರ್ನಾಟಕದಲ್ಲಿ ಬರ್ತದನ್ನ ಬೇಗ ಅದನ್ನ ಕಾಳಜಿ ತಾಂತಾರೆ. ಮೊನ್ನೆ ತಾವು ಬಂದಾಗೇನೆ ಸಿರುಗುಪ್ಪ ಏರಿಯಾದಲ್ಲಿ ನಾವು ರೇಷ್ಮೆನೇ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಸ್ಟೇಜಲ್ಲಿ ಇದ್ದಾಗ ಈರಪ್ಪಯ್ಯ ಅಜ್ಜ ಅಂತ ಒಬ್ಬರಿದ್ದಾರೆ, ಅವರು ಸಿರಿಧಾನ್ಯ ಪ್ರಗತಿಪರ ರೈತರು, ಅವ್ರ ಕೈಲಿ ಬೆಳೆಸಿದ್ದೀವಿ. ಈಗ ಭತ್ತದ ಒಂದು ಗದ್ದೆಲ್ಲೂ ಕೂಡ ರೇಷ್ಮೆ ಕೃಷಿ ಮಾಡ್ಬೋದು ಅನ್ನೋ ಒಂದು ಸಂಶೋಧನೆ ಮಾಡಿ ಹೋದ ತಿಂಗಳಲ್ಲಿ ಸುಮಾರು 25-30 ಕೆಜಿ ಅದು ಬೇಸಿಗೆ ಇದ್ರೂ ಕೂಡ ತೆಗೆದಿದ್ದೀವಿ. ಮಾರ್ಕೆಟಲ್ಲಿ ಹೋಗಿ ಮಾರ್ಕೊಂಬಂದಿದ್ದಾರೆ, 300 ರೂಪಾಯಿನ ಮಾರಿದ್ದಾರೆ. ಈ ಸಲ ಈಗ ಎರಡನೇ ಬೆಳೆಯನ್ನು ಪ್ರಾರಂಭ ಮಾಡಿದ್ದೀವಿ, ಆಗಲ್ಲ ಅಂತ ಹೇಳಿದರು, ಆದ್ರೂ ಮಾಡಿದ್ದೀವಿ. ಯಾಕೆಂದರೆ ಅದು ಮಣ್ಣನ್ನ ಕಲುಷಿತ ಆಗಿರ್ತದೆ ಅಂತ, ಆದರೂ ಪ್ರಯತ್ನ ಮಾಡಿದ್ದೀವಿ. ವಿಶೇಷತೆ ಏನಪ್ಪ ಅಂದರೆ ಅವ್ರು ಯಾಕೆ ಹಂಗೆ ಮಾಡಿದ್ರೆ, ಆ ಒಂದು ಭಾಗದಲ್ಲಿ ಸುತ್ತಲೂ ನಮ್ಮದು ಗದ್ದೆ ಇದೆ, ಮಧ್ಯದ ಮಾತ್ರ ಸಿರಿಧಾನ್ಯ ಬೆಳೀತಾ ಇದ್ರು. ಅವ್ರು ಯಾವುದೇ ಥರದ ಕೆಮಿಕಲ್ ಉಪಯೋಗಿಸಿದಂತಹ ಬೆಳೆನ ಮೆಣಸಿನ ಗಿಡ ಇರ್ಬೋದು, ಕಾಟನ್ ಆಗಿರಲಿ ಬೆಳೀತಿರ್ಲಿಲ್ಲ. ಅಂಥ ಬೆಳೆ ಅಂಥ ಒಂದು ವಾತಾವರಣಕ್ಕೂ ಕೂಡ ಹೊಂದ್ಕೊಂಡು ಹೋಗಂಗೆ ನಾವು ಆಲ್ರೆಡಿ ಸಂಶೋಧನೆ ಮಾಡಿ ಬೆಳೀತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಈ ಬೆಳೆನೂ ಕೂಡ ಸಕ್ಸಸ್ ಆಯ್ತಂದರೆ ಖಂಡಿತವಾಗೂ ಸಿರುಗುಪ್ಪಯ್ಯರ ಏನು ಪ್ಯಾಡಿ ಫೀಲ್ಡ್ ಇದೆಯಲ್ಲ ಎಲ್ಲನೂ ಕೂಡ ರೇಷ್ಮೆ ಕೃಷಿ ಆಗೋ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಡಾಕ್ಟರ್, ಇಷ್ಟೆಲ್ಲ ಅತಿ ಕಡಿಮೆ ಅಲ್ಪಾವಧಿಯ ಬೆಳೆ, ಮತ್ತು ಇನ್ನು ಇತ್ತೀಚಿನ ದಿನಗಳಲ್ಲಿ ಕೃಷಿ ಇಲಾಖೆಯಿಂದ ವಿಶೇಷವಾಗಿ ರೇಷ್ಮೆ ಬೆಳೆಯನ್ನು ಬೆಳೀಲಿಕ್ಕೆ ಪ್ರೋತ್ಸಾಹಧನ ಜೊತೆಗೆ ಬೇರೆ ಬೇರೆ ಸೌಲಭ್ಯಗಳು ಕೂಡ ನಮ್ಮ ರೈತ ಬಾಂಧವರ ಮನೆ ಬಾಗಿಲಿಗೆ ತಲುಪಿಸುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ. ಹಾಗಾಗಿ ಇವತ್ತು ಶಿಕ್ಷಣವನ್ನು ಮುಗಿಸಿ ದುಡಿಲಿಕ್ಕೆ ಮುಂದೇನು ಅಂತೇಳಿ ಯೋಚನೆ ಮಾಡುವಂಥ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯುವಕ ಯುವತಿಯರು ಈ ರೇಷ್ಮೆ ಬೆಳೆಯನ್ನು ಬೆಳಿಬೇಕು, ಅಲ್ಪಾವಧಿ ಬೆಳೆ ಜೊತೆಗೆ ನಮಗೆ ಅನುಕೂಲವಾದ ರೀತಿಯಲ್ಲಿ ಬೆಳೆಯನ್ನು ಬೆಳಿಬೋದು ಅಂತೇಳಿ ಎಷ್ಟೋ ಜನ ಕಲ್ಪನೆಯನ್ನು ಇಟ್ಕೊಂಡು ಇದನ್ನು ಬೆಳಿಬೇಕು ಅಂತೇಳಿ ಬರುವಂಥ ಯುವಕ ಯುವತಿಯರಿಗೆ ಅಥವಾ ಹೊಸದಾಗಿ ಈ ಬೆಳೆಯನ್ನು ಬೆಳೆಯುವಂಥ ರೈತರಿಗೆ ಇಲಾಖೆಯಿಂದ ಮತ್ತು ಯಾವ್ಯಾವ ಸೌಲಭ್ಯಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಖಂಡಿತವಾಗ್ಲು ಇದರ ಮಾಹಿತಿ ಅಂದರೆ ನಾವು ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಿಂದ ಒಳಪಟ್ಟಿರೋದ್ರಿಂದ ಕೃಷಿ ರೇಷ್ಮೆ ಇಲಾಖೆಯಲ್ಲಿ ಕೊಡುವಂತಹ ಸಾಕಷ್ಟು ಸೌಲಭ್ಯಗಳಿದ್ದಾವೆ. ನಮಗೆ ರೇಷ್ಮೆ ಕೃಷಿ ಹಿಪ್ಪು ನೇರಳೆ ಏನು ಅದಕ್ಕೆ ರೇಷ್ಮೆ ಸೊಪ್ಪು ಒದಗಿಸ್ಬೇಕು, ಅದಕ್ಕೆ ಕಡ್ಡಿ ನಾಟಿ ಮಾಡೋದಿಂದ ಹಿಡಿದು ರೇಷ್ಮೆ ಇಲಾಖೆ ಅನುದಾನ ಇದೆ, ಜೊತೆಗೆ ಡ್ರಿಪ್ ಇರಿಗೇಷನ್ ಮಾಡೋಕ್ಕೂ ಕೂಡ ಅನುದಾನ ಕೊಡ್ತಾ ಇದ್ದಾರೆ. ಇದಾದ್ಮೇಲೆ ರೇಷ್ಮೆ ಬೆಳೆ ಬೆಳೆದ ಮೇಲೆ ಆ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಅಂತಲೂ ಕೂಡ ಬೇಕಾಗ್ತದೆ. ಇದರೊಳಗೆ ಎರಡು ಪದ್ಧತಿ ಇರ್ತವೆ, ಬೇಸಾಯ ಕ್ರಮ ಒಂದಿರ್ತದೆ, ರೇಷ್ಮೆ ಹುಳು ಸಾಕಾಣಿಕೆ ಇರ್ತದೆ. ರೇಷ್ಮೆ ಹುಳು ಸಾಕಾಣಿಕೆ ಮನೆಗೂ ಕೂಡ ಆರ್ ಸಿ ಸಿಗೆ ಅಂತೆ ಟೆಂಪ್ರವರಿ ಸೆಡ್ಗೆ ಅಂತಲೂ ಕೂಡ ಒಂದು ಅನುದಾನ ಇದೆ. ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಸಲಕರಣೆಗಳು, ರೇಷ್ಮೆ ಹುಳು ಸಾಕಾಣಿಕೆ ಸ್ಟ್ಯಾಂಡ್ ಇರ್ಬೋದು, ಅದಕ್ಕೆ ಬೇಕಾದ ಥ್ರೆಡ್ ಇರ್ಬೋದು, ಉಷ್ಣತಾ ಮಾಪಕ ಇರ್ಬೋದು, ಅವೆಲ್ಲ ಸಲಕರಣೆಗಳನ್ನು ಕೂಡ ಸಬ್ಸಿಡಿ ರೀತಿಯಲ್ಲಿ ರೇಷ್ಮೆ ಇಲಾಖೆಯಿಂದ ಕೊಡ್ತಾ ಇದ್ದಾರೆ. ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ರೇಷ್ಮೆ ಇಲಾಖೆಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಳ್ಬೋದು ಅಂತ ಈ ಮೂಲಕ ತಮಗೆ ಗಮನಕ್ಕೆ ತರ್ತಾ ಇದ್ದೀನಿ ಸರ್. ಡಾಕ್ಟ್ರೇ, ನಮ್ಮ ರೈತ ಬಂಧುವರು ಇಷ್ಟೆಲ್ಲ ಮಾಹಿತಿಗಳನ್ನು ಕೇಳಿ ಆದಾಗ್ಯೂ ಕೂಡ ಇನ್ನಷ್ಟು ಈ ರೇಷ್ಮೆ ಬೆಳೆಗೆ ಇರುವಂಥ ತೊಂದರೆಗಳು ಮತ್ತು ಈ ರೇಷ್ಮೆ ಬೆಳೆಯನ್ನು ಬಾಧಿಸುವಂಥ ರೇಷ್ಮೆ ಹುಳುಗಳಿಗೆ ತಗಲುವಂಥ ಯಾವುದಾದ್ರೂ ತೊಂದರೆ ಬಂದಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಪರಿಹಾರ ಕ್ರಮಗಳನ್ನು ಕೈಗೊಳ್ಬೋದಂತೀರಿ? ಖಂಡಿತವಾಗ್ಲೂ ಸರ್, ಉತ್ತಮವಾದ ಒಂದು ಪ್ರಶ್ನೆ ಅಂತ ಹೇಳ್ತೀನಿ. ಯಾಕೆಂದರೆ ನಾವು ಹಿಪ್ಪುನೇರಳೆ ಬೇಸಾಯ ಕ್ರಮ ಆದಮೇಲೂ ಕೂಡ ಸಾಮಾನ್ಯವಾಗಿ ನಾನು ಮೊದಲೇ ಹೇಳ್ದಂಗೆ ಈ ಭಾಗಕ್ಕೆ ಸೂಕ್ತವಾದ V1 ಮಲ್ಬರಿ ರೇಷ್ಮೆ ತಳಿ ಒಂದು, G2 ಒಂದು ರೇಷ್ಮೆ ತಳಿ ಇದೆ, ಮತ್ತು ಚಾಕಿ ಹುಳುಗಿಗೆ ಸೂಕ್ತವಾದಂಥ S36 ಅಂತ ಒಂದು ತಳಿ ಇದೆ. ಆದಾಗ್ಯೂ ಬೇರೆ ಒಂದು ಬೆಳೆಗೆ ಕಂಪೇರ್ ಮಾಡಿದ್ರೆ ಆ ರೇಷ್ಮೆ ಹಿಪ್ಪು ನೇರಳೆ ರೇಷ್ಮೆ ತೋಟಕ್ಕೆ ಕೀಟಗಳ ಮತ್ತು ರೋಗಗಳ ಬಾಧೆ ಕಡಿಮೆ. ಸರಿಯಾದ ರೀತಿಯಲ್ಲಿ ನಾವು ಬೇಸಾಯ ಕ್ರಮಗಳನ್ನು ಅನುಸರಿಸಿ ಅದಕ್ಕೆ ಕೊಡಬೇಕಾದ ಪೋಷಕಾಂಶಗಳನ್ನು ಕೊಟ್ಬಿಡ್ತು ಅಂದರೆ ಸಾಕಷ್ಟು ನಮಗೆ 45 ದಿನಕ್ಕೆ ಬರ್ತದೆ. 45ನೇ ದಿನದಿಂದ ನಾವು ರೇಷ್ಮೆ ಹುಳುಗಳಿಗೆ ಸೊಪ್ಪು ರೆಡಿ ಆಗ್ತದೆ ಕೊಡೋದಕ್ಕೆ. ಆದರೆ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಮಾತ್ರ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಜರುಗಿಸಿದ್ರೆ ಉತ್ತಮ ಅಂತ ನಾವು ಈ ಮುಖಾಂತರ ಹೇಳಬಲ್ಲೆ. ಯಾಕೆಂದರೆ ರೇಷ್ಮೆ ಹುಳುಗಳಿಗೆ ಸಾಮಾನ್ಯವಾಗಿ ಸಪ್ಪೆ ರೋಗ, ಹಾಲು ರೋಗ, ಗಂಟು ರೋಗ ಮತ್ತು ಸುಣ್ಣಕಟ್ ರೋಗ ಅಂತ 4 ಅತಿ ಮುಖ್ಯವಾದ ರೋಗಗಳು ಇದಕ್ಕೆ ಕಾಣಿಸ್ಕೊಳ್ತಾ ಇದ್ದಾವೆ. ಇದರೊಳಗೆ ಗಂಟು ರೋಗ ಅದು ವಂಶಾಭಿವೃದ್ಧಿಯಿಂದ ಬರೋಂಥ ಒಂದು ರೋಗ, ಅದು ಸಾಮಾನ್ಯವಾಗಿ ಈ ಒಂದು ರೋಗ ಬಂತು ಅಂದರೆ ಇಡೀ ನಮ್ಮ ಸರ್ಕಾರವೇ ಅದನ್ನು ಬರೆದಾಗಿ ತಡೆಗಟ್ಟುವ ತಾಂತ್ರಿಕತೆಯನ್ನು ಮಾಡಿದರೆ ಮುಖ್ಯವಾಗಿ ನಮಗೆ ವಾತಾವರಣಕ್ಕೆ ಅನುಗುಣವಾಗಿ ಸಪ್ಪೆ ರೋಗ, ಹಾಲು ರೋಗ ಮತ್ತು ಸುಣ್ಣಕಟ್ಟು ರೋಗನಲ್ಲಿ ಹೆಚ್ಚಾಗಿ ರೋಗ ಕಂಡುಬರ್ತದೆ. ಈ ಭಾಗದಲ್ಲಿ ಕೊಪ್ಪಳ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಗುಲ್ಬರ್ಗದಲ್ಲಿ ಅತಿ ಹೆಚ್ಚಾಗಿ ಬರುವಂಥ ರೋಗ ಅಂದರೆ ಸರ್ ಹಾಲು ರೋಗ. ಅದು ಬ್ಯಾಕ್ಟೀರಿಯಿಂದನೂ ಬರ್ತದೆ, ವೈರಸ್ಸಿಂದನೂ ಬರ್ತದೆ. ಇದು ಯಾಕಪ್ಪ ಬರ್ತದೆ ಅಂದರೆ ಮನೆಯ ವಾತಾವರಣ ನಾವು ಸರಿಯಾದ ರೀತಿಯಲ್ಲಿ ಸಮತಟ್ಟಾಗಿ ಬರುವಂಥ ನಾವು ನೋಡ್ಕೊಳ್ಳದಲ್ಲೇ ಇದ್ದರೆ ಮತ್ತು ಉತ್ತಮ ಗುಣಮಟ್ಟದ ಸೊಪ್ಪನ್ನು ಕೊಡದಲ್ಲೇ ಇದ್ದರೆ. ಯಾಕೆಂದರೆ ಸಾಮಾನ್ಯವಾಗಿ ರೈತರುಗಳು ಏನು ಮಾಡ್ತಾರೆ, ತೋಟಕ್ಕೆ ನೀರು ಬಿಟ್ಟಿರ್ತಾರೆ, ಮಣ್ಣಿರ್ತದೆ, ಆ ಸೊಪ್ಪನ್ನೇ ತಂದು ಹಾಕ್ಬಿಡ್ತಾರೆ. ಹಾಗಾಗಿ ಈ ರೋಗಕ್ಕೆ ತುತ್ತಾಗೋ ಒಂದು ಸಾಧ್ಯತೆ ಹೆಚ್ಚಾಗಿರ್ತದೆ. ಈ ಹಂತದಲ್ಲಿ ನಾವೇನು ಮಾಡಬೇಕು, ರೇಷ್ಮೆ ಮನೆಯನ್ನು ನಾವು ಸ್ವಚ್ಛವಾಗಿ ಸೋಂಕು ನಿವಾರಕಗಳಿಂದ ಡೆಕಾಲ್ ಅಂತ ಇದೆ, ಅಸ್ತ್ರ ಅಂತ ಇದೆ, ಮತ್ತು ಸುಣ್ಣ ಬ್ಲೀಚಿಂಗ್ ಪುಡಿ ಈ ಔಷಧಿಗಳಿಂದ ನಾವು ಸೋಂಕು ನಿವಾರಕವನ್ನು ಸ್ಟ್ಯಾಂಡ್ ಇರ್ಬೋದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ನಾವು ರೇಷ್ಮೆ ಹುಳು ಸಾಕಾಣಿಕೆ ಮಾಡಿದ್ರೆ ಯಾವುದೇ ಥರದ ಸೋಂಕು ರೋಗಗಳು ಬರದಂಗೆ ತಡೆಗಟ್ಬೋದು. ಸಾಮಾನ್ಯವಾಗಿ ರೇಷ್ಮೆ ಹುಳುಗಳಿಗೆ ರೋಗ ಕಾಣಿಸ್ಕೊಳ್ಳೋದು ಯಾವಾಗ ಅಂದರೆ 5ನೇ ಜ್ವರ, 4ನೇ ಹಂತ ಮುಗಿದು 5ನೇ ಹಂತದಲ್ಲಿ ಆ ರೇಷ್ಮೆ ಹುಳುಗಳಿಗೆ ರೋಗಗಳು ಕಾಣಿಸ್ಕೊತಾ ಇರ್ತವೆ. ಯಾವಾಗಂದ 4ನೇ ಜ್ವರ ಎದ್ದು 5ನೇ ಹಂತದಲ್ಲಿ 3ರಿಂದ 4ನೇ ದಿನ ಸೊಪ್ಪು ತಿಂದ ನಂತರ ರೇಷ್ಮೆ ಹುಳುಗಳ ರೋಗಗಳು ನಮಗೆ ಲಕ್ಷಣಗಳು ಕಾಣ್ತವೆ. ಸೊಪ್ಪು ತಿಂದಲೇ ಇರೋದು, ಕೆಳಗಡೆ ಬೀಳೋದು, ಅಂಥ ಸಂದರ್ಭದಲ್ಲಿ ನಾವು ಪ್ರತಿ ಹಂತದಲ್ಲೂ ಮೊದಲನೇ ಹಂತ ಇರ್ಬೋದು, 2ನೇ ಹಂತದಲ್ಲಿ ಇರ್ಬೋದು, ಅದನ್ನು ಹಂತಗಳು ಅಂತ ನಾವು ಇಂಗ್ಲೀಷಲ್ಲಿ ಇನ್ಸ್ಟಾರ್ ಅಂತ ಹೇಳ್ತೀವಿ. 1st ಇನ್ಸ್ಟಾರು, 2nd ಇನ್ಸ್ಟಾರು, 3rd ಇನ್ಸ್ಟಾರು, 4th ಇನ್ಸ್ಟಾರು, 5th ಇನ್ಸ್ಟಾರ್ ಅಂತ ನಾವು ಕರಿತೀವಿ. ಆ ಹಂತದಲ್ಲಿ ಚಾಕಿ ಹುಳು ತಂದ ನಂತರ ಪ್ರತಿ ಒಂದು ಸಲ ಮೊದಲನೇ ಸೊಪ್ಪು ಮುಂಜಾನೆ ಸೊಪ್ಪನ್ನು ಕೊಡುವ ಮುಂಚಿತವಾಗಿ ಅಂಕುಶ ಅಥವಾ ಸಂಜೀವಿನಿ ಅಂತ ಒಂದು ಪೌಡ್ರ್ ಇದೆ, ಅದೇನಪ್ಪ ಅಂದರೆ ಆ ಒಂದು ರೋಗಗಳನ್ನು ತಡೆಗಟ್ಟುವ ಶಕ್ತಿಯನ್ನು ಕೊಡುವಂಥ ಒಂದು ಪುಡಿ. ಆ ಪುಡಿನ ಎಲೆಗಳ ಮೇಲೆ ಆ ರೇಷ್ಮೆ ಹುಳುಗಳೆಲ್ಲ ಮೇಲೆ ಸಿಂಪರಣೆ ಮಾಡಿ ಡಸ್ಟಿಂಗ್ ಅಂತ ಕರಿತೀವಿ ಮಾಡಿ ತದ ನಂತರ ನಾವು 1/2 ಗಂಟೆ ಆದಮೇಲೆ ಸೊಪ್ಪನ್ನು ಒಂದೊಂದು ಹಂತದಿಂದ ಎದ್ದಾಗಲೂ, ಒಂದು ಇನ್ಸ್ಟಾರಿಂದ ಎದ್ದಾಗಲೂ ಕೂಡ ಜ್ವರದಿಂದ ಎದ್ದಾಗ ಈ ಒಂದು ಕ್ರಮವನ್ನು ಜರುಗಿಸಿದರೆ ಖಂಡಿತವಾಗಲೂ ನಾವು ಕೊನೆಯ ಹಂತದಲ್ಲಿ ಗೂಡು ಕಟ್ಟುವ ಯಾವುದೇ ತರಹದ ರೋಗಗಳನ್ನು ನಾವು ಕಂಡುಬರೋದಿಲ್ಲ. ಜೊತೆಗೆ ಕೀಟ ಅಂತ ಹೇಳಿದೆ, ಸಾಮಾನ್ಯವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ತುತ್ತಾಗಿ ನಮಗೆ ನಷ್ಟ ಮಾಡುವಂಥ ಕೀಟ ಊಜಿನೋಣ. ಊಜಿನನ್ನು ಸಾಮಾನ್ಯವಾಗಿ ನೊಣದ ಗಾತ ಇರ್ತದೆ, ಗಾತದಲ್ಲಿ ಜಾಸ್ತಿ ಇರ್ತದೆ, ಅಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಉತ್ತರ ಕರ್ನಾಟಕವಾದಲ್ಲಿ ಅದರ ಬಾಧನೆ ಇಲ್ಲ, ಯಾಕಂದರೆ ಈ ವಾತಾವರಣಕ್ಕೆ ಇಲ್ಲಿನ ಬಿಸಿಲಿನ ತಾಪಕ್ಕೆ ಆ ಒಂದು ಕೀಟದ ಬಾಧೆ ಇಲ್ಲ, ಚೆನ್ನಾಗಿ ಬರುವಂತಹ ಒಂದು ಬೆಳೆ. ಅದಕ್ಕೆ ನಾನು ತಮಗೆ ಇದಕ್ಕಿಂತ ಮುಂಚಿತವಾಗಿ ಹೇಳಿದೆ, ಈ ಭಾಗದಲ್ಲಿ ಸರಾಸರಿ ಗೂಡಿನ ಇಳುವರಿ 60-70 kg ತೆಗಿತೀವಿ 100 ಮಟ್ಟೆಗೆ. ಆದರೆ ಕೋಲಾರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು 70 kg ಬರಲ್ಲ, ಏಕೆಂದರೆ 50-60 kg ಬರೋಷ್ಟರೊಳಗೆ ಹೆಚ್ಚು, ಯಾಕೆಂದರೆ 30%ಅಷ್ಟು ಕೀಟದಿಂದ ಅದು ಲಾಸ್ ಆಗ್ತದೆ. ಹಾಗಾಗಿ ಈ ಭಾಗಕ್ಕೆ ರೋಗಗಳು ಬಂದಾಗಲೂ ಕೂಡ ನಾವು ತಡೆಗಟ್ಬೋದು. ಏನಪ್ಪ ಅಂದರೆ ಮುಖ್ಯವಾಗಿ ಮನೆಯ ವಾತಾವರಣನ ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಯಾಕೆಂದರೆ 2ನೇ ಹಂತದಿಂದ 5ನೇ ಹಂತದವರೆಗೆ ಇದ್ದಾಗ ನಾವು 27-28 degrees centigrade ನಾವು ಟೆಂಪರೇಚರ್ನ ಮೇಂಟೈನ್ ಮಾಡಿ 80-85% ಶೈತ್ಯಾಂಶವನ್ನು ನಾವು ಮೇಂಟೈನ್ ಮಾಡಿದ್ರೆ, ಅಂದರೆ ಅದನ್ನು ನಾವು ಅದನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಿದ್ರೆ ಯಾವುದೇ ತರಹದ ಒಂದು ರೋಗಗಳು ಬರೋದಿಲ್ಲ, ಅದಕ್ಕೆ ಬರುವಂತಹ ಕೀಟಗಳು ಕೂಡ ನಾವು ಬರೋದಿಲ್ಲ. ಆದರೆ ನಾವು ಟೆಂಪರೇಚರು ಮತ್ತು ಶೈತ್ಯಾಂಶ ಮತ್ತು ಉಷ್ಣಾಂಶ ಮತ್ತು ಸರಾಗವಾಗಿ ಬಂದು ಗಾಳಿ ರೇಷ್ಮೆ ಮನೇಲಿ ಬಂದು ಹೋಗಬೇಕಾಗುತ್ತೆ. ಆ ಒಂದು ರೀತಿಯಲ್ಲಿ ನಾವು ಮೇಂಟೈನ್ ಮಾಡಿದ್ರೆ ಖಂಡಿತವಾಗಲೂ ಉತ್ತಮವಾದ ಒಳ್ಳೆಯ ಗುಣಮಟ್ಟದ ನಾವು ಗೂಡನ್ನು ಇಲ್ಲಿ ತೆಗಿಬೋದು. ಡಾಕ್ಟ್ರೆ, ಇವರಿಗೆ ಸಾಕಷ್ಟು ಈ ರೇಷ್ಮೆ ಬೆಳೀಲಿಕ್ಕೆ ಪೂರಕವಾದ ಹವಗುಣ ಮತ್ತು ಇಲ್ಲಿನ ಒಂದು ಸ್ಥಿತಿಗತಿಗಳು ಹಾಗೂ ಅದೆಲ್ಲದಕ್ಕೂ ಮಿಗಿಲಾಗಿ ನಮ್ಮ ರೈತ ಬಂಧುವರ ಆಸಕ್ತಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಹಾಗೆಯೇ ಇವತ್ತು ಅದೆಷ್ಟೋ ಗ್ರಾಮೀಣ ಭಾಗದಲ್ಲಿ ಯುವಕ ಯುವತಿಯರು ಶಿಕ್ಷಣವನ್ನು ಮುಗಿಸಿ ಸರ್ಕಾರಿ ನೌಕರಿನ ಅಥವಾ ಬೇರೆ ಯಾವುದೋ ಉನ್ನತ ಹುದ್ದೆಗಳನ್ನು ಅರಸಿ ಇವತ್ತು ಕೆಲಸ ಸಿಗದೆ ಇರುವಂಥ ಪರಿಸ್ಥಿತಿಯತ್ತ ನಿರ್ಮಾಣವಾಗಿದೆ. ಅಂದರೆ ನಿರುದ್ಯೋಗಿಗಳಾಗಿ ಇವತ್ತು ಕಾಲ ಕಳೀತಾ ಇರುವಂಥವರು, ಮತ್ತು ಶಿಕ್ಷಣ ಇದ್ರೇನು ಆಯಿತು ಅದರ ಜೊತೆಗೆ ವ್ಯವಸಾಯವನ್ನು ಕೂಡ ಮಾಡಬೇಕು ಮತ್ತು ಈ ರೇಷ್ಮೆ ಬೆಳೆಯನ್ನು ಬೆಳೆಯುವಂಥ ಒಂದು ಮನಸ್ಸು ಮಾಡುವಂಥ ಯುವಕ ಯುವತಿಯರಿಗೆ ಅಥವಾ ಬೆಳೆಗಾರರಿಗೆ ಏನು ಅರಿಯದಂಥವ್ರಿಗೆ ತಾವು ಯಾವ ರೀತಿಯಾಗಿ ಅವರನ್ನು ಈ ಒಂದು ಕೃಷಿಗೆ ಅಣಿಗೊಳಿಸ್ಲಿಕ್ಕೆ ತಮ್ಮ ಪ್ರೇರಣಾ ನುಡಿಗಳು? ಖಂಡಿತವಾಗ್ಲೂ ನಮ್ಮ ಯುವಕರಿಗೆ ಹೇಳಬೇಕಾದಂಥ ವಿಚಾರನೇ, ಇದಕ್ಕಿಂತ ಮುಂಚಿತವಾಗಿ ಈ ಕೊಪ್ಪಳ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಕ್ಕದ ಒಂದು ರಾಮಸಾಗರ ಅಂತ ಇದೆ, ಆ ಒಂದು ಹಳ್ಳಿಗೆ ಹೋದರೆ ಬಹುಶಃ ನಮಗೆ ಕೋಲಾರದಲ್ಲಿ ನೋಡಿದಷ್ಟು ಸಂತೋಷ ಆಗ್ತದೆ. ಪ್ರತಿ ಆ ಹಳ್ಳಿ ಫುಲ್ಲು ಆ ಏರಿಯಾನೆಲ್ಲ ರೇಷ್ಮೆ ಕೃಷಿ ಮಾಡುವಂತಹ ರೈತರುಗಳೇ, ಜೊತೆಗೆ ಯುವಕ ಯುವತಿಯರು ಮತ್ತು ನಿರುದ್ಯೋಗಿಗಳು ಪದವೀಧರರಾಗಿ ಯಾಕೆ ಮಾಡಬಾರ್ದು ಅನ್ನೋದು ಖಂಡಿತವಾಗಲು ಇದಕ್ಕೊಂದು ಎಕ್ಸಾಂಪಲ್ಲು. ರಾಮಸಾಗರದಲ್ಲಿ ಒಬ್ಬ ಶ್ರೀನಿವಾಸ್ ಅಂತ ಇದ್ದಾರೆ, ಅವರು ಮೆಕ್ಯಾನಿಕಲ್ ಇಂಜಿನಿಯರು. ಕೊಡುವಂತಹ 40,000 ನನಗೆ ಬೇಡ ಅಂತ ಬಂದು 5 ಎಕರೆಯಲ್ಲಿ ರೇಷ್ಮೆ ಕೃಷಿ ಮಾಡ್ತಾಯಿದ್ದಾರೆ. ಪ್ರತಿ ತಿಂಗಳು 2 ಬೆಳೆ ಬರೋಂಗೆ ಮಾಡ್ಕೊತಾ ಇದ್ದಾರೆ, 2 ಬ್ಯಾಚ್ ಮಾಡಿಕೊಂಡು ಪ್ರತಿ ತಿಂಗಳು 1 ಬ್ಯಾಚ್ ಹೋಗಿ ಸುಮಾರು 80-100 lakhsವರೆಗೂ ಒಂದು ರೇಷ್ಮೆ ಗೂಡು ತರ್ತಾ ಇದ್ದಾರೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮಲ್ಲಿ ಮಾಡೋದಕ್ಕೆ ಉದ್ಯೋಗ ಇಲ್ಲ, ನಮ್ಮ ಕೈಲಿ ನಮಗೆ ಬಂಡವಾಳ ಇಲ್ಲ ಅನ್ನೋದಕ್ಕಿಂತ ಎಲ್ಲ ಥರದ ಸವಲತ್ತು ಗೌರ್ಮೆಂಟವ್ರು ಕೊಡ್ತಾ ಇದ್ದಾರೆ. ಏನಿಲ್ಲ, ಇದಕ್ಕೆ ನೀವು ಮನಸ್ಸು ಮಾಡಿದ್ರೆ ಸಾಕು, ನಿಮ್ಮಲ್ಲಿರುವಂತಹ ಒಂದು ಪ್ರತಿಭೆ ಹೊರಗಡೆ ತೆಗಿಬೋದು. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಾವು ರೇಷ್ಮೆ ಕೃಷಿ ಮಾಡ್ತೀವಂದರೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಂದ ನಿಮಗೆ ಎಷ್ಟು ನನ್ನ ಕಡೆಯಿಂದ ನಮ್ಗೆ ಏನು ನಿಮಗೆ ತಾಂತ್ರಿಕವಾಗಿ ನಿಮಗೆ ಸಪೋರ್ಟ್ ಬೇಕು ನಾನು ಕೊಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಬಳ್ಳಾರಿ ಜಿಲ್ಲೆಯ ಅನಂತಪುರಂ ರೋಡಲ್ಲಿರುವಂತಹ ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ ಇದೆ, ಬಂದು ನಮ್ಮನ್ನು ಭೇಟಿ ಮಾಡ್ಬೋದು. ನನ್ನ ಒಂದು ದೂರವಾಣಿ ಸಂಖ್ಯೆ 9408-69-6327, ಕನ್ನಡದಲ್ಲಿ 9408-69-6367. ಇದಕ್ಕೆ ಯಾವಾಗ ಬೇಕಾದರೂ ನೀವು ಕರೆ ಮಾಡಿದ್ರೆ ನಿಮ್ಗೆ ಎಲ್ಲ ಥರದ ಮಾಹಿತಿ ಕೊಡ್ತೀನಿ. ನಮ್ಮ ಮುಖ್ಯ ಉದ್ದೇಶ ರೇಷ್ಮೆ ಕೃಷಿಯಲ್ಲಿ ಆರ್ಥಿಕವಾಗಿ ಮುಂದೆ ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮಗೆ ಈ ಮುಖಾಂತರ ತಮಗೆ ಮನವಿ ಮಾಡ್ಕೊತಾ ಇದ್ದೀನಿ. ದಯಮಾಡಿ ಯುವಕರು ಈ ರೇಷ್ಮೆ ಕೃಷಿ ಮಾಡಿ ಆರ್ಥಿಕವಾಗಿ ಲಾಭ ತಗೊಳ್ಳಿ. ನೀವು ರೇಷ್ಮೆ ಕೃಷಿ ಮಾಡಿದ್ರೆ ನೀವೇನು ಪಿ ಯು ಸಿ ಲೆಕ್ಚರಿಗೆ ಆಗಿರ್ಬೋದು, ಹೈಸ್ಕೂಲ್ ಟೀಚರ್ಗೆ ಯಾರಿಗೂ ಕಡಿಮೆ ಇಲ್ಲ, ಅಷ್ಟು ನೀವು ಸಂಪಾದನೆ ಮಾಡ್ಬೋದು ಅಂತ ಈ ಮುಖಾಂತರ ತಮಗೆಲ್ಲರಿಗೂ ಗಮನಕ್ಕೆ ತರ್ತಾ ಇದ್ದೀನಿ. ಡಾಕ್ಟ್ರೆ, ಇವರಿಗೆ ಸಾಕಷ್ಟು ನಮ್ಮ ಬಳ್ಳಾರಿ, ಕೊಪ್ಪಳ ಹಾಗೂ ವಿಶೇಷವಾಗಿ ಈ ಭಾಗದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ರೇಷ್ಮೆ ಬೆಳೆಯ ಬೆಳೀಲಿಕ್ಕೆ ಇಲ್ಲಿನ ಮಣ್ಣಿನ ರಚನೆ, ಹವಗುಣ ಹಾಗೂ ಇಲ್ಲಿನ ರೈತ ಬಾಂಧವರ ಆಸಕ್ತಿ ಅದೆಲ್ಲದಕ್ಕೂ ಮಿಗಿಲಾಗಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು ಈ ಅಲ್ಪಾವಧಿ ಬೆಳೆಯಾಗಿರುವಂಥ ಈ ರೇಷ್ಮೆ ಬೆಳೆಯನ್ನು ಬೆಳೆದು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳೋದ್ರ ಜೊತೆಗೆ ಆರ್ಥಿಕ ಸ್ಥಿತಿಗತಿಗಳನ್ನು ಕೂಡ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಸಂಸ್ಥೆ ಇಲಾಖೆಯ ವತಿಯಿಂದ ಮತ್ತು ವಿಶೇಷವಾಗಿ ಕೃಷಿ ವಿಶ್ವವಿದ್ಯಾಲಯದಿಂದ ಹಾಗೂ ತಮ್ಮಗಳ ವತಿಯಿಂದ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರು ಈ ಮಾಹಿತಿಯನ್ನು ಕೇಳಿ ಅವರ ಮಕ್ಕಳು ಮತ್ತು ಅವರ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವಂಥ ರೈತ ಬಾಂಧವರು ಈ ರೇಷ್ಮೆ ಬೆಳೆಯನ್ನು ಬೆಳೆಯಲಿಕ್ಕೆ ಮನಸ್ಸು ಮಾಡಿದಲ್ಲಿ ಅಂಥವ್ರು ಕೂಡ ಮಾಹಿತಿಯನ್ನು ತಲುಪಿಸಲಿ ಅನ್ನುವಂಥ ಆಶಯದಿಂದ ಇದುವರೆಗೆ ಸಾಕಷ್ಟು ವಿಚಾರಗಳನ್ನು ಇದುವರೆಗೆ ತಾವು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ರೇಷ್ಮೆ ಬೆಳೆ ಕುರಿತು ಬಳ್ಳಾರಿಯ ಹಗರಿ ಕೃಷಿ ವಿಜ್ಞಾನಿಯಾದ ಕ್ಷೇತ್ರ ಅಧ್ಯಕ್ಷರಾದ ಡಾಕ್ಟರ್ ರವಿಕುಮಾರ್ ಎ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇದೀಗ ರೈತರಿಗೆ ಸಲಹೆ, ಶಿಶುವಿನ ಆಹಾರ ಪೋಷಣೆ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಡಾಕ್ಟರ್ ಶಿಲ್ಪಾ ಅವರು. ಶಿಶುವಿನ ಆಹಾರ ಪೋಷಣೆ ಮತ್ತು ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬಹುದು ಅನ್ನೋದಾದ್ರೆ, 5 ವರ್ಷದ ಒಳಗಿನ ಮಕ್ಕಳು ಬೇಗನೆ ಆರೋಗ್ಯ ಮತ್ತು ಪೋಷಣೆಗೆ ಸಂಬಂಧಿಸಿದಂತ ರೋಗಗಳಿಗೆ ಒಳಗಾಗ್ತಾರ. ಪ್ರಾರಂಭದ ಮೊದಲ ವರ್ಷಗಳು ಅಂತ ಏನು ಹೇಳ್ತೀವಲ್ಲ ನಾವು, ಅವುಗಳಲ್ಲಿ ಆರೈಕೆ, ಕಾಳಜಿ ಮತ್ತೆ ಪೋಷಣೆ ಬಹಳ ಮುಖ್ಯವಾಗಿರುತ್ತೆ. ಇದೇ ನಮ್ಮ ಜೀವನದ ಮುಂದಿನ ಬೆಳವಣಿಗೆಗೆ ಬುನಾದಿಯನ್ನ ಹಾಕುವಲ್ಲಿ ಪ್ರಭಾವನ ಬೀರುತ್ತೆ. ಸೊ ಹಾಗಿದ್ರೆ ನಾವು ಯಾವ ರೀತಿ ಆ ಮಗುವಿಗೆ ನಾವು ಪೋಷಣೆ ಮಾಡಬಹುದು ಅಂತ ನೋಡೋದಾದ್ರೆ, ಆ ಮಗು ಹುಟ್ಟಿದ ತಕ್ಷಣನೇ ಆದಷ್ಟು ಬೇಗ ಮಗುವಿಗೆ ಎದೆ ಹಾಲು ಉಣಿಸ್ಬೇಕು. ಎದೆ ಹಾಲಿನಲ್ಲಿ ಕೊಲೆಸ್ಟ್ರಮ್ ಅನ್ನೋ ಒಂದೇನು ಹಳದಿ ಹಾಲು ಅಂತ ಬರುತ್ತೆ, ಅದು ನವಜಾತ ಶಿಶುವಿಗೆ ಅತಿಸಾರ ಮತ್ತೆ ಬೇರೆ ಬೇರೆ ರೋಗಗಳ ಆಗೋದನ್ನ ತಡೆಗಟ್ಟುತ್ತೆ. ಅದರಿಂದ ಹುಟ್ಟಿದ ಮಗುವಿಗೆ ತಪ್ಪದೆ ತಾಯಿ ಹಾಲನ್ನ ಹಳದಿ ಹಾಲನ್ನ ಕುಡಿಸ್ಬೇಕು. ಮತ್ತೆ ನವಜಾತ ಶಿಶುವಿಗೆ ಎದೆ ಹಾಲನ್ನ ಬಿಟ್ಟು ಬೇರೆ ಆಹಾರ ಪದಾರ್ಥಗಳಾದಂತ ಜೇನುತುಪ್ಪ ಕುಡಿಸೋದು, ಗುಟ್ಟಿ ಸಕ್ಕರೆ ನೀರು ಕುಡಿಸೋದನ್ನ ಮಾಡಬಾರದು. 3-4 ದಿನಗಳ ನಂತರ ಎದೆ ಹಾಲು ಬರ್ತದೆ. ಅದರ ನಂತರ ಮಗು ಚೀಪೋದನ್ನ ಕಲಿಯೋದು ಜಾಸ್ತಿ ಆದಾಗ ಹಾಲಿನ ಉತ್ಪಾದನೆಯೂ ಸಹ ಜಾಸ್ತಿ ಆಗುತ್ತೆ. ಪ್ರತಿ 2-3 ತಾಸಿಗೊಂದ್ಸರ್ತಿ ತಾಯಿ ಎದೆ ಹಾಲನ್ನ ಮಗುಗೆ ಕುಡಿಸ್ಬೇಕಾಗತ್ತೆ. 6 ತಿಂಗಳು ಆದ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ, ಮೇಲಿನ ಆಹಾರನ ಅವಳು ಪ್ರಾರಂಭ ಮಾಡ್ಬೇಕಾಗತ್ತೆ. ಪೂರಕ ಆಹಾರನ ಹೆಂಗೆ ನಾವು ಕೊಡ್ಬೇಕು ಮಗುವಿಗೆ ಅಂತಂದ್ರೆ, 4-6 ತಿಂಗಳ ಮಗುವಿಗೆ ಅಕ್ಕಿ ಮತ್ತು ಬೇಳೆ ಗಂಜಿ, ತರಕಾರಿ ಸೂಪು, ಹಣ್ಣಿನ ರಸ, ಅಂಬ್ಲಿ ಇವನ್ನ ದಿನಕ್ಕೆ 2-3 ಚಮಚ ಮೊದಲು ಶುರು ಮಾಡ್ಬೇಕು. 7-9 ತಿಂಗಳಾದ ನಂತರ ಕಿವುಚಿದ ಹಣ್ಣು, ತರಕಾರಿ, ಹಸಿ ಗಜ್ಜರಿ, ಸೇಬು ಹಣ್ಣಿನ ತುಣುಕುಗಳನ್ನ ಹಲ್ಲು ಬರೋ ಹೊತ್ತಿಗೆ ಕೊಡ್ತಾ ಇರ್ಬೇಕು. 10-12 ತಿಂಗಳವರೆಗೂ ಏನು ಮಗುವಿಗೆ ಕಿವುಚಿದ ಆಲೂಗಡ್ಡೆ, ಇಡ್ಲಿ, ಕಿಚಡಿ, ಮೊಸರನ್ನ ಇವನ್ ದಿನಕ್ಕೆ 5-6 ಸರ್ತಿ ಕೊಡ್ಬೇಕಾಗತ್ತೆ. ಇದು ತಾಯಿ ಹಾಲಿನ ಜೊತೆಗೆ ಕೊಡ್ತಕ್ಕಂಥದ್ದು. 13-18 ತಿಂಗಳಾದಾಗ ಮಗುವಿಗೆ ಹಸಿರು ತರಕಾರಿ, ಹಸಿ ತರಕಾರಿ, 1 ಲೋಟ ಹಾಲು, ಬೇಳೆಕಾಳಿನ ಸೂಪು ಇವುಗಳನ್ನ ಮತ್ತೆ ಮೊಳಕೆ ಬರಿಸಿದ ಕಾಳುಗಳನ್ನೆಲ್ಲ ಕೊಡ್ಬೇಕಾಗತ್ತೆ. ಇನ್ನು 19-24 ತಿಂಗಳ ಮಗು ಆದಾಗ 1 ಲೋಟ ಹಾಲು, 1/2 ಬಟ್ಲು ಕುದಿಸಿದ ತರಕಾರಿ, 1/2 ಬಟ್ಲು ಬೇಳೆಕಾಳು, ಚಪಾತಿ, ಈ ರೀತಿ ಮನೆಯಲ್ಲಿ ತಯಾರಿಸಿದಂತ ಆಹಾರಗಳನ್ನ ಮಗುಗೆ ಕೊಡ್ಬೇಕಾಗತ್ತೆ. ಮತ್ತೆ 25-36 ತಿಂಗಳವರೆಗೂ ಮನೆಯಲ್ಲಿ ನಾವೆಲ್ಲ ಯಾವ ರೀತಿ ಆಹಾರ ಸೇವನೆ ಮಾಡ್ತೀವಿ ಆ ರೀತಿ ಆಹಾರ ಸೇವನೆ ಮಾಡ್ಲಿಕ್ಕೆ ಮಗುಗೆ ಉತ್ತೇಜನ ನೀಡಿದ್ರೆ ಒಳ್ಳೆ ಪೋಷಣೆಯನ್ನು ನಾವು ಮಗುವಿಗೆ ಕೊಟ್ಟಂಗಾಗತ್ತೆ. ಹಾಗೆ ಇಲ್ಲಿ ನಾವು ವೈಯಕ್ತಿಕ ಸ್ವಚ್ಛತೆಯನ್ನು ಸಹ ಇಲ್ಲಿ ಕಾಪಾಡಲಿಕ್ಕೆ ಉತ್ತೇಜನ ಕೊಡಬೇಕಾಗತ್ತೆ. ಪ್ರತಿದಿನಿತ್ಯ ಸ್ನಾನ ಮಾಡಿಸೋದಿರ್ಬೋದು, ಕಿವಿಯನ್ನು ಸ್ವಚ್ಛಗೊಳಿಸಲಿಕ್ಕೆ ಕಡ್ಡಿ ಪಿನ್ನುಗಳನ್ನು ಉಪಯೋಗಿಸಬಾರ್ದು, ಉಗುರುಗಳನ್ನ ನೀಟಾಗಿ ಕತ್ತರಿಸಬೇಕು, ಹಲ್ಲು ಮೂಗನ್ನು ಸ್ವಚ್ಛಗೊಳಿಸೋದು, ಮಗು ಮಲಮೂತ್ರ ವಿಸರ್ಜನೆ ಮಾಡೋ ತರಬೇತಿಯನ್ನ ನಾವು ಸರಿಯಾಗಿ ಕೊಡಬೇಕಾಗತ್ತೆ. 10-12 ತಿಂಗಳ ಮಗುವಿಗೆ ಮಲವಿಸರ್ಜನೆ ಮೇಲೆ ಹಾಗೂ 18 ತಿಂಗಳ ಮೂತ್ರ ವಿಸರ್ಜನೆ ಮೇಲೆ ನಿಯಂತ್ರಣವನ್ನ ಹೊಂದುತ್ತೆ. ಹಾಗಾಗಿ ನಾವು ಟಾಯ್ಲೆಟ್ ಟ್ರೈನಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನು ಸರಿಯಾಗಿ ಮಗುವಿಗೆ ಕೊಟ್ರೆ ಮಗು ಸ್ವಚ್ಛತೆಯನ್ನು ಕಾಪಾಡೋದ್ರ ಜೊತೆಗೆ ಪೋಷಣೆಯನ್ನು ನಾವು ಇಲ್ಲಿ ಕೊಟ್ಟಂಗಾಗತ್ತೆ. ಹಾಗೇನೆ ಸರಿಯಾದ ಸಮಯಕ್ಕೆ ನಾವು ಚುಚ್ಚುಮದ್ದುಗಳಂತ ಏನ್ ಹೇಳ್ತೀವಿ ಅವುಗಳನ್ನ ಕೊಡೋದ್ರಿಂದ ಮಗುವಿನ ಆರೋಗ್ಯನ ನಾವು ಕಾಪಾಡ್ಕೋಬಹುದು. ರೈತ ಬಾಂಧವರೇ, ಇದುವರೆಗೂ ರೈತರಿಗೆ ಸಲಹೆ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆಯಲ್ಲಿ ಆಹಾರ ಪೋಷಣೆ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಡಾಕ್ಟರ್ ಶಿಲ್ಪಾ ಅವರು. ಇದೀಗ ಕೆಲವು ಕೃಷಿ ಗೀತೆಗಳು, ಅದಕ್ಕೂ ಮೊದಲು ಕೆಲವು ಪ್ರಕಟಣೆ. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಶಹಾಲಿ ಹಮಾರಿ. ಅಬ 70 ವರ್ಷ ಸೇ ಅಧಿಕ ಉಮ್ರ ಕೆ ದೇಶ್ ಕೆ ಹರ್ ಬುಜುರ್ಗ ಕೋ ಅಸ್ಪತಾಲ್ ಮೇ ಮುಫ್ತ ಇಲಾಜ್ ಮಿಲೇಗಾ. ದೇಶ್ ಕೆ ಯುವಾವೋ ನೇ ಲಿಯಾ ಹೈ ನ್ಯೂ ಇಯರ್ ರೆಸಲ್ಯೂಷನ್. 70 ಸಾಲ ಕೆ ಪಾರ್ ಸಭಿ ಬುಜುರ್ಗೋ ಕಾ ಆಯುಷ್ಮಾನ್ ವಯ ವಂದನಾ ಕಾರ್ಡ್ ಬನಾನೆ ಕಾ, 5 ಲಾಖ ರೂಪಾಯಿ ಕೆ ಮುಫ್ತ ಉಪಚಾರ ಕಾ ಉಪಹಾರ ಪಹುಂಚಾ ಕರ್ ಭಾರತ್ ಕೋ ಆಯುಷ್ಮಾನ್ ಬನಾನೆ ಕಾ. ಆಜ್ ಈ ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರೆ ಔರ್ 70 ವರ್ಷ ಯಾ ಉಸ್ಸೇ ಅಧಿಕ ಆಯು ಕೆ ಬುಜುರ್ಗೋ ಕಾ ಆಯುಷ್ಮಾನ್ ವಯ ವಂದನಾ ಕಾರ್ಡ್ ಬನವಾಯೆ. ಅಧಿಕ ಜಾನ್ಕಾರಿ ಕೆ ಲಿಯೆ 1-4-5-5-5 ಪರ್ ಕಾಲ್ ಕರೆ. Thank you. ಬೆವರ ಸುರಿಸಿ ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ